ಈಗ ನೋಡಿ ಮ್ಯಾಮ್ ಕೋಸ್ ಇದೆ, ತುಮ್ಕೋಸ್ ಇದೆ, ಆಪ್ಸ್ ಕೋಸ್ ಇದೆ, ಕ್ಯಾಂಪ್ ಕೋ ಇದೆ. ಇದಲ್ಲದೆ ಅನೇಕ ಸಣ್ಣ ಸಣ್ಣ ಸಹಕಾರಿ ಸಂಘಗಳು, ಪ್ರಥಮ ಪತ್ತಿನ ಸಹಕಾರಿ ಸಂಘಗಳು ಸಹಿತ ಅಡಿಕೆ ವ್ಯವಹಾರವನ್ನು ಮಾಡ್ತಾರೆ. ಹಾಗಾಗಿ ಒಂದು ಅಶೂರ್ಡ್ ಮಾರ್ಕೆಟ್ ಅಂತ ಹೇಳ್ತೇವಲ್ಲ, ಒಂದು ಪಕ್ಕಾ ಮಾರ್ಕೆಟ್ ಇದಕ್ಕೆ ಇದೆಯಪ್ಪ ಅಂತ ರೈತರಲ್ಲಿ ಭಾವನೆ ಇದೆ. ಹಾಗಾಗಿ ರೈತರು ಈ ಒಂದು ವ್ಯವಸ್ಥೆಯನ್ನೆಲ್ಲ ಗಮನಿಸಿಬಿಟ್ಟು ಅವರು ಈ ಅಡಿಕೆ ಹಾಕೋದೆ, ಮತ್ತೆ ಕಳುವಾಗಲ್ಲ, ಕಡಿಮೆ, ತೀರ ಕಡಿಮೆ, ಯಾಕಂದ್ರೆ ಕೊಯ್ಲು ಮಾಡೋದು ಎತ್ತರದ ಮರ, ಕೊಯ್ಲು ಮಾಡೋದು ಕಷ್ಟ. ಇವೆಲ್ಲ ಕಾರಣಗಳಿಂದ ರೈತರು ಹೆಚ್ಚು ಅಡಿಕೆಯನ್ನು ಬೆಳಿಬೇಕಂತ ಇಷ್ಟಪಡ್ತಾ ಇದ್ದಾರೆ. ಒಳ್ಳೇದು ಸರ್, ತಾವು ಇದುವರೆಗೂ ಅಡಿಕೆಯ ತಾಂತ್ರಿಕ ಮಾಹಿತಿಯನ್ನ ಸಾಕಷ್ಟು ಪ್ರಮಾಣದಲ್ಲಿ ಕೊಟ್ಟಿದ್ದೀರಿ. ಇದರ ಮುಂದುವರಿದ ಭಾಗವಾಗಿ ಮಣ್ಣು ಹಾಗೂ ಹವಾಗುಣ ಈ ಕುರಿತ ಚರ್ಚೆಯನ್ನ ಮುಂದಿನ ವಾರ ಪುನಃ ಮಾಡೋಣ ಸರ್. ತಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಆಕಾಶವಾಣಿ ಪರವಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಅಡಿಕೆ ಅರಿಕೆ ಪ್ರಾಯೋಜಿತ ಕಾರ್ಯಕ್ರಮವನ್ನು ಕೇಳಿದಿರಿ. ಕಾರ್ಯಕ್ರಮದ ಪ್ರಾಯೋಜಕರು ಮ್ಯಾಮ್ಕೋಸ್ ಅಂದರೆ ಮಲೆನಾಡು ಅಡಿಕೆ ಮಾರಾಟ ಸಹಕಾರ ಸಂಘ ನಿಯಮಿತ ಶಿವಮೊಗ್ಗ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಕೆಳದಿ ಶಿವಪ್ಪ ನಾಯಕ ಕೃಷಿ ಹಾಗೂ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ, ಇಲ್ಲಿನ ಅಡಿಕೆ ಸಂಶೋಧನಾ ಕೇಂದ್ರದ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರಾದ ಡಾಕ್ಟರ್ ನಾಗರಾಜಪ್ಪ ಅಡವೆಪ್ಪರ್ ಇವರನ್ನು ಸಂದರ್ಶಿಸಿ ಕಾರ್ಯಕ್ರಮವನ್ನು ನಿರ್ಮಿಸಿದವರು ಮಹೇಶ್ ಹೆಚ್ಎಂ, ಪ್ರಸ್ತುತಿ ಎಸ್ಆರ್ ಭಟ್. ಆಕಾಶವಾಣಿ ಭದ್ರಾವತಿ ಕೇಂದ್ರದಲ್ಲಿ ನಿರ್ಮಾಣವಾದ ಈ ಕಾರ್ಯಕ್ರಮ ಮಡಿಕೇರಿ, ಹಾಸನ, ಮಂಗಳೂರು ಹಾಗೂ ಚಿತ್ರದುರ್ಗ ಕೇಂದ್ರಗಳಿಂದ ಪ್ರಸಾರವಾಯಿತು. ಪ್ರಾಯೋಜಿತ ಕಾರ್ಯಕ್ರಮ ಅಡಿಕೆ ಅರಿಕೆ ಕೇಳಿದಿರಿ. ಈಗ ಜೇನು ಕೃಷಿ ಮತ್ತು ಗೋ ನಂದಾ ಜಲ ತಯಾರಿ ಕುರಿತು ಸುಬ್ರಹ್ಮಣ್ಯ ಭಟ್ ಅವರೊಂದಿಗಿನ ಸಂದರ್ಶನ ಕೇಳೋಣ. ಸುಬ್ರಹ್ಮಣ್ಯ ಭಟ್ ಅವರೇ ನಮಸ್ಕಾರ. ನಮಸ್ಕಾರ. ಕೃಷಿಯಲ್ಲಿ ಸಾಂಪ್ರದಾಯಿಕ ವಿಧಾನವನ್ನು ಅನುಸರಿಸುವಂತಹದ್ದು, ಒಂದಷ್ಟು ರಾಸಾಯನಿಕವನ್ನು ಬಳಕೆ ಮಾಡಿಕೊಂಡು ಕೃಷಿಯನ್ನು ಹೆಚ್ಚು ಲಾಭದಾಯಕ ದೃಷ್ಟಿಯಿಂದ ನೋಡುವಂತಹದ್ದು ಮತ್ತು ನಿಸರ್ಗಕ್ಕೆ ಪೂರಕವಾಗಿ ಹಾಗೂ ಹತ್ತಿರವಾಗಿ ಕೃಷಿಯನ್ನು ಮಾಡುವಂತಹದ್ದು, ನಿಮ್ಮ ಆಯ್ಕೆ ಯಾವುದು? ಕೃಷಿಯಲ್ಲಿ ನಮ್ಮ ಆಯ್ಕೆ ಅಂದರೆ ನಿಸರ್ಗಕ್ಕೆ ಪೂರಕವಾಗಿ ನಮ್ಮಲ್ಲಿರುವ ವಸ್ತುಗಳನ್ನೇ ಬಳಸಿ ಅದರಿಂದ ಗೊಬ್ಬರ ಇತ್ಯಾದಿಗಳನ್ನು ತಯಾರು ಮಾಡಿ ಅದರಿಂದ ಕೃಷಿ ಮಾಡುವುದು ಇಂದಿನ ಕಾಲದಲ್ಲಿ ಒಂದು ಪ್ರಸ್ತುತವಾಗಿ ಒಂದು ಲಾಭದಾಯಕ ಅಂತ ಅನ್ನಿಸ್ತದೆ. ಏಕೆಂದರೆ ಇತ್ತೀಚೆಗೆ ಈ ರಾಸಾಯನಿಕಗಳ ಒಂದು ಬಳಕೆಯಿಂದ ಮಣ್ಣಿನಲ್ಲಿರುವಂಥ ಸೂಕ್ಷ್ಮಜೀವಿಗಳ ಕೊರತೆ, ಇದರಿಂದ ಬೆಳೆಗಳಿಗೆ ಬರುವ ಸಾಕಷ್ಟು ರೋಗಗಳು, ಹಾನಿಗಳನ್ನು ನಾವು ನೋಡ್ತಾ ಇದ್ದೇವೆ. ಹಾಗಾಗಿ ಪರಿಸರಕ್ಕೆ ಪೂರಕವಾಗುವಂಥ ಒಂದು ಕೃಷಿಯನ್ನು ಮಾಡುವುದು ಹೆಚ್ಚು ಸೂಕ್ತ ಅಂತ ಅನಿಸ್ತದೆ. ಈಗ ಸಾವಯವ ಕೃಷಿ ಅಂದ ತಕ್ಷಣ ಮೊದಲೆಲ್ಲ ಮನೆಯಲ್ಲಿ ಒಂದಷ್ಟು ಹಸುಗಳನ್ನು ಕಟ್ಟಿಕೊಂಡು ಒಂದು ಹಟ್ಟಿ ಗೊಬ್ಬರವನ್ನು ಬಳಕೆ ಮಾಡುವಂಥದ್ದು ಅಥವಾ ಕಾಂಪೋಸ್ಟ್ ಮಾಡಿ ಬಳಕೆ ಮಾಡುವಂಥದ್ದು, ಎರೆಗೊಬ್ಬರ ಮಾಡಿ ಬಳಕೆ ಮಾಡುವಂಥದ್ದು ಇದೆಲ್ಲ ನಡೀತಾ ಇತ್ತು. ಬಹುಶಃ ಇತ್ತೀಚಿನ ದಿವಸಗಳಲ್ಲಿ ಹೈನುಗಾರಿಕೆ ಅಥವಾ ಒಂದು ಪೂರಕವಾಗಿ ಮಾಡುವುದು ಸ್ವಲ್ಪ ಕಷ್ಟ ಅನ್ನುವಂಥ ಒಂದು ಅಭಿಪ್ರಾಯ ರೈತರಲ್ಲಿದೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಈಗ ಹೈನುಗಾರಿಕೆ ಮಾಡುವುದು ತುಂಬ ಕಷ್ಟ, ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ಹಸುಗಳನ್ನು ಸಾಕುವುದು ತುಂಬ ಕಷ್ಟದಾಯಕವಾಗಿ ಕಾಣುತ್ತಾ ಇದ್ದಾರೆ ಇದರಿಗೆ. ಯಾಕೆಂದರೆ ಅವಕ್ಕೆ ಸಾಕಷ್ಟು ಮೇವುಗಳನ್ನು ಬೆಳೆದುಕೊಳ್ಳಿಕ್ಕೆ ಆಗುವುದಿಲ್ಲ, ಅಲ್ಲದೆ ಮಾರ್ಕೆಟಿನಲ್ಲಿಯೂ ಸಾಕಷ್ಟು ಸಮಸ್ಯೆ ಇದೆ. ಅದಕ್ಕೆ ಈ ಎಲ್ಲ ಕಾರಣಗಳಿಂದ ಹೈನುಗಾರಿಕೆ ನಮ್ಮಲ್ಲಿ ಸಾಕಷ್ಟು ರೈತರು ಮಾಡಿದವರು ಕೂಡ ಅದನ್ನು ಬಿಡ್ತಾ ಇದ್ದಾರೆ. ಆದರೆ ಈ ಹಸುಗಳ ಸಾಗಣೆ ಕೇವಲ ನಮ್ಮ ಒಂದು ಹೈನುಗಾರಿಕೆಯ ಲಾಭ ಒಂದೇ ಅಲ್ಲ, ಅದರಿಂದ ಬರುವಂತಹ ಸಗಣಿ ಹಾಗೆ ಅದರ ಮೂತ್ರಗಳು, ಇದರಿಂದನೂ ಸಾಕಷ್ಟು ನಾವು ಇವತ್ತು ನಮ್ಮ ಬೆಳೆಗಳಿಗೆ ಲಾಭವನ್ನು ಮಾಡಿಕೊಳ್ಳಿಕ್ಕೆ ಆಗ್ತದೆ. ಆದರೆ ಆ ನಿಟ್ಟಿನಲ್ಲಿ ಒಂದಿಷ್ಟು ಹೊಸ ಹೊಸ ಒಂದು ಪ್ರಯೋಗಗಳನ್ನು ಮಾಡಿ ಈ ಹೊಸ ಹೊಸ ತಾಂತ್ರಿಕತೆಗಳನ್ನೆಲ್ಲ ಬಳಸ್ಕೊಂಡು ಅದನ್ನು ಕೃಷಿಗೆ ಬಳಸ್ಕೊಳ್ಬೇಕಾಗ್ತದೆ. ಅದು ಎಲ್ಲ ರೈತರಿಂದ ಸಾಧ್ಯ ಆಗುವುದಿಲ್ಲ. ಈಗ ಗೋವುಗಳನ್ನು ಸಾಕುವಂಥ ಒಂದು ಸಂದರ್ಭದಲ್ಲಿ ಗೋಬರ್ ಗ್ಯಾಸನ್ನು ಕೂಡ ಮಾಡಿಕೊಳ್ಬಹುದು. ಗೋಬರ್ ಗ್ಯಾಸಿಂದ ಬರುವಂತಹ ಒಂದು ಘಟಕದಿಂದ ಬರುವಂತಹ ಒಂದು ಉತ್ಪನ್ನವನ್ನು ಕೂಡ ನೀವು ಕೃಷಿಯಲ್ಲಿ ಸಾವಯವ ರೀತಿಯಲ್ಲಿ ಬಳಕೆ ಮಾಡಬಹುದು ಅಂತ ಹೇಳಿದ್ರಿ. ಇದರ ಒಂದು ಇತಿಮಿತಿಗಳು ಏನೇನು? ಈಗ ಗೋಬರ್ ಗ್ಯಾಸ್ನಿಂದ ಗ್ಯಾಸ್ಗಳನ್ನು ಪಡಿಬಹುದು, ಅದರಿಂದ ನಮ್ಮ ಮನೆ ಖರ್ಚಿಗೆ ಸಾಕಾಗುವಷ್ಟು ಗ್ಯಾಸು ಅದರಿಂದ ಉತ್ಪನ್ನ ಆಗ್ತದೆ. ಹಾಗೆ ಅದರಿಂದ ಬರುವ ತ್ಯಾಜ್ಯವನ್ನು ಗೊಬ್ಬರವನ್ನಾಗಿ ಪರಿವರ್ತನೆ ಮಾಡುವುದು ಸೂಕ್ತ. ಆದರೆ ಅದರೊಳಗೆ ಅಂಥ ಪೋಷಕಾಂಶಗಳು ಇರುವುದಿಲ್ಲ ಆ ತ್ಯಾಜ್ಯಗಳಲ್ಲಿ. ಅದನ್ನು ಮತ್ತೆ ಬೇರೆ ಬೇರೆ ರೀತಿ ಮಾರ್ಪಾಟುಗಳನ್ನಾಗಿ ಮಾಡಿ ಅದನ್ನು ಬಳಸಬಹುದು. ಹಾಗೆ ಬಳಸೋದ್ರಿಂದ ಏನು ತೊಂದರೆ ಆಗುವುದಿಲ್ಲ. ಈಗ ಅಡಿಕೆಯನ್ನು ಪ್ರಧಾನ ಬೆಳೆಯಾಗಿ ಬೆಳೆಯುವಂಥ ಒಂದು ಪ್ರದೇಶದಲ್ಲಿ ಕೃಷಿ ತ್ಯಾಜ್ಯಗಳು ಕೂಡ ಸಾಕಷ್ಟು ಉತ್ಪಾದನೆ ಆಗ್ತದೆ. ಈಗ ಒಂದು ಸೋಗೆ ಆಗ್ಬೋದು ಅಥವಾ ಒಂದು ಮಡಲಾಗ್ಬೋದು, ಇಂಥದನ್ನು ಕೂಡ ಬಳಕೆ ಮಾಡಿಕೊಂಡು ಮರುಬಳಕೆ ಮಾಡುವಂತಹದ್ದು, ಈ ಕೃಷಿ ತ್ಯಾಜ್ಯಗಳ ಮರುಬಳಕೆ ಹೇಗೆ ಸಾಧ್ಯ? ಈಗ ನಮ್ಮಲ್ಲಿ ಅಡಿಕೆ ತೋಟಗಳಲ್ಲಿ ಸಾಕಷ್ಟು ಈ ಮುಚ್ಚುವಿಕೆ ಅಂದರೆ ಗಿಡಗಳಿಗೆ ಅದನ್ನು ಮುಚ್ಚುವಿಕೆ ಒಂದು ಇದನ್ನು ಮಾಡಲೇಬೇಕಾಗ್ತದೆ. ಹುಲ್ಲಿನಿಂದಾಗ್ಬೋದು ಅಥವಾ ಮರದ ಎಲೆ ಸೊಪ್ಪು ಇತ್ಯಾದಿಗಳಿಂದ ಅದನ್ನು ಮುಚ್ಚುವುದರಿಂದ ಮಣ್ಣಿನಲ್ಲಿರುವಂತಹ ಈ ಸೂಕ್ಷ್ಮಜೀವಿಗಳಿಗೂ ಒಂದು ಹೆಚ್ಚಿನ ಒಂದು ಹೆಚ್ಚುವಿಕೆಗೆ ಅದು ಅನುಕೂಲವಾಗ್ತದೆ ಅಂತ. ಹಾಗಾಗಿ ಯಾರಿ ಮತ್ತೆ ತೇವಾಂಶವನ್ನು ಕೂಡ ಅದು ತಡೆದು ಹಿಡಿತದೆ. ಹಾಗಾಗಿ ಅದನ್ನು ಹೆಚ್ಚಿನ ಒಂದು ಇದರಲ್ಲಿ ಆ ರೀತಿಯ ಒಂದು ಬಳಕೆ ನಮ್ಮಲ್ಲಿದೆ. ಈ ಸ್ಲರಿಗೇಷನ್ ಅಂತ ಹೇಳ್ತೀವಲ್ವ, ದ್ರವ ರೂಪದಲ್ಲಿ ಗೊಬ್ಬರವನ್ನು ಕೊಡುವಂತಹದ್ದು, ಆ ಪ್ರಯತ್ನ ಏನಾದರೂ ನಡೆದಿದೆಯಾ? ಹಾಂ, ದ್ರವ ರೂಪದ ಇದನ್ನು ನಾವು ಕಳೆದ ಒಂದು 15 ವರ್ಷದಿಂದ ಅದನ್ನು ಕೂಡ ಮಾಡ್ತಾ ಇದ್ವಿ. ಗೋಮೂತ್ರ ಹಾಗೆ ಸಗಣಿ ದೊಡ್ಡ ಒಂದು ಇದನ್ನ ಟ್ಯಾಂಕ್ಗಳನ್ನು ಕಟ್ಟಿ ಅದರೊಳಗೆ ಅದನ್ನ ಸ್ವಲ್ಪ ಒಂದು ತಿಂಗಳು ಅದನ್ನ ಕೊಳಸಬೇಕು. ಆವಾಗ ಅಲ್ಲಿ ಸೂಕ್ಷ್ಮಜೀವಿಗಳು ಎಲ್ಲ ಸಾಕಷ್ಟು ಒಂದು ಇದಾಗುತ್ತೆ. ಅದು ಅದರಿಂದ ಅದನ್ನ ಕಡೆಗೆ ಪೈಪ್ ಮೂಲಕ ತೋಟಗಳಿಗೆ ಹಾಯಿಸುವುದು ಇತ್ಯಾದಿಗಳನ್ನ ಮಾಡಬಹುದು. ಅದನ್ನು ಮಾಡಿದ್ದೇವೆ ನಾವು. ಕೃಷಿಯಲ್ಲಿ ಸಂಶೋಧನೆಯ ಬಗ್ಗೆ ನೀವು ಪ್ರಸ್ತಾಪ ಮಾಡಿದಿರಿ. ಈಗ ಈ ಗೋನಂದ ಜಲ ಎನ್ನುವಂತಹದ್ದು ಒಂದು ಇತ್ತೀಚಿನ ಒಂದು ಬೆಳವಣಿಗೆ. ಏನಿದು ಗೋನಂದ ಜಲ ಅಂತಂದ್ರೆ ಅದರ ಒಂದು ಪ್ರಾಮುಖ್ಯತೆ ಏನು? ಗೋನಂದ ಜಲ ಅಂದರೆ ಸತ್ತ ದನಗಳನ್ನ ಟ್ಯಾಂಕುಗಳಲ್ಲಿ ಅದನ್ನ ಸಿಮೆಂಟಿನ ಟ್ಯಾಂಕಿನಲ್ಲಿ ಅದನ್ನ ಹಾಕಿ 4-5 ತಿಂಗಳು ಅದನ್ನು ಬಿಡಬೇಕು. ಅದರಿಂದ ಉತ್ಪನ್ನವಾಗುವ ಏನು ಗೊಬ್ಬರ ಇರುತ್ತದೆ ಅದು ಒಳ್ಳೆಯ ಒಂದು ಗೊಬ್ಬರ. ಅವರಿಗೆ ಸ್ವಲ್ಪ ವಿವರವಾಗಿ ಹೇಳಿ, ಗೋನಂದ ಜಲವನ್ನು ಪಡೆಯುವಂತಹ ಒಂದು ವಿಧಾನ ಹೇಗೆ ಅಂತೇಳಿ ಸ್ಟೆಪ್ ಬೈ ಸ್ಟೆಪ್ ಹೇಳಿ. ಈಗ ಮೊದಲು ಸತ್ತ ದನಗಳನ್ನು ತಂದು ಅದನ್ನ ಟ್ಯಾಂಕಿನಲ್ಲಿ ಹಾಕುವಂತಹದ್ದು. ಅದು ಒಂದು 6 ಅಡಿ ಈ ಆಳ, ಒಂದು 6 ಅಡಿ ಅಗಲ, ಈ ರೀತಿಯಾದ ಟ್ಯಾಂಕುಗಳನ್ನ ನಿರ್ಮಾಣ ಮಾಡಿಕೊಳ್ಬೇಕು. ಹಾಗೆ ನಿರ್ಮಾಣ ಮಾಡುದು ನೆಲದ ಮಟ್ಟದಲ್ಲೋ ನೆಲದ ಮೇಲೆ? ಹಾ, ನೆಲದ ಮೇಲೂ ಆಗಬಹುದು ಅಥವಾ ನೆಲದ ಅಡಿಯಲ್ಲೂ ಆಗಬಹುದು. ಅದನ್ನು ಸುಲಭವಾಗಿ ನಾವು ಹೊರಗೆ ತೆಗೆಯುವ ಒಂದು ಔಟ್ಲೆಟ್ ಇರಬೇಕು. ಆ ರೀತಿಯಾದ ಒಂದು ಇದನ್ನು ಮಾಡಿ ಅದನ್ನು ನಿರ್ಮಾಣ ಮಾಡಿಕೊಳ್ಬೇಕು. ನಂತರದಲ್ಲಿ ಅದಕ್ಕೆ ಗೋಮೂತ್ರ ಹಾಗೆ ಬೆಲ್ಲವನ್ನು ಹಾಕಬೇಕು. ಇಷ್ಟಿಷ್ಟು ಪ್ರಮಾಣದಲ್ಲಿ ಗೋಮೂತ್ರವನ್ನ ಸಾಮಾನ್ಯ ದನ ಒಂದು ದನಕ್ಕೆ 800-1,000 ಲೀಟರ್ ವರೆಗೆ ಗೋಮೂತ್ರಗಳು ಬೇಕಾಗ್ತದೆ. 800-1,000 ಲೀಟರ್ ಬೇಕಾಗುತ್ತೆ. ಅಷ್ಟನ್ನು ಸಂಗ್ರಹಿಸುವುದು ಹೇಗೆ? ಅಲ್ಲ, ಅದನ್ನೆಲ್ಲ ಸಂಗ್ರಹ ಮಾಡಿ ಇಟ್ಕೊಳ್ಬೇಕಾಗ್ತದೆ. ಮತ್ತೆ ಅದಕ್ಕೆ ಒಂದು ಡಬ್ಬಿ ಬೆಲ್ಲ, ಸಾವಯವ ಮೂಲಕವಾಗಿ ಮಾಡಿದಂತ ಬೆಲ್ಲ, ಅಜೂನಿ ಬೆಲ್ಲನೂ ಆಗಬಹುದು. ಹಾಗೆ ಅದಕ್ಕೆ ಮಜ್ಜಿಗೆ, ಇದು ಮನೆಯ ಒಂದು ದನಕ್ಕೆ ಒಂದು 200 ಲೀಟರ್ನಷ್ಟು ಮಜ್ಜಿಗೆ ಬೇಕಾಗ್ತದೆ. ಈ ಮಜ್ಜಿಗೆ ಹಾಕುವುದರಿಂದ ಏನಾಗುತ್ತೆ, ಅದರಲ್ಲಿ ಯಾವುದೇ ಹುಳಗಳು ಆಗುವುದಿಲ್ಲ ಅದರೊಳಗೆ. ಮತ್ತೆ ಅದು ಡಿಕಾಂಪೋಸ್ ಆಗ್ಲಿಕ್ಕೆ ಅದು ಒಳ್ಳೆಯ ಸಹಾಯಕ ಆಗ್ತದೆ. ಅಂದ್ರೆ ಸತ್ತ ದನದ ಒಂದು ದೇಹದ ಮೇಲೆ ಮುಚ್ಚುವ ಹಾಗೆ ಅದನ್ನ ಮುಚ್ಚುವ ಹಾಗೆ ಅದನ್ನ ಹಾಕಬೇಕಾಗ್ತದೆ. ಇದಕ್ಕೆ ನೀರು ಅಂತ ಪ್ರತ್ಯೇಕವಾಗಿ ಹಾಕಬೇಕು? ಇಲ್ಲ, ನೀರನ್ನು ಪ್ರತ್ಯೇಕವಾಗಿ ಹಾಕುವುದಿಲ್ಲ. ಗೋಮೂತ್ರವೇ ಅದಕ್ಕೆ 800-1,000 ಲೀಟರ್ ಬೇಕು. 1,000 ಲೀಟರ್ ಬೇಕಾಗಿರ್ತದೆ. ಆ ನಂತರ ಅದನ್ನ ಮುಚ್ಚಿ ಅದಕ್ಕೆ ಸಿಮೆಂಟ್ ಗಾಳಿ ಆಡಿದಾಗ, ಯಾಕೆಂದ್ರೆ ಮತ್ತೆ ಹೊರಗಡೆಯಿಂದ ವಾಸನೆ ಬರ್ತದೆ, ಅಲ್ಲದೆ ಮತ್ತೆ ಸಾಂಕ್ರಾಮಿಕ ರೋಗಗಳು ಹರಡುವ ಸಾಧ್ಯತೆಗಳು ಇರ್ತದೆ. ಹಾಗಾಗಿ ಅದನ್ನು ಸಿಮೆಂಟಿನಿಂದ ಮುಚ್ಚಿ ಬಿಡ್ತೇವೆ. ಸಿಮೆಂಟಿನಿಂದ ಅದಕ್ಕೆ ಮುಚ್ಚಿ ಬಿಡ್ತೇವೆ. ನಂತರದಲ್ಲಿ ಸಾಮಾನ್ಯ 4-5 ತಿಂಗಳಲ್ಲಿ ಅದು ಎಲ್ಲ ಡಿಕಾಂಪೋಸ್ ಆಗಿ 0 ಹಂತಕ್ಕೆ ಬಂದ್ಬಿಡ್ತದೆ. ಈ ಎಲುಬು ಕೂಡ ಇರ್ತದೋ? ಇಲ್ಲ, ಎಲುಬುಗಳು ಒಳಗಿಂದ ಪೂರ್ತಿ ಟೊಳ್ಳಾಗಿ ಬಂದ್ಬಿಡ್ತದೆ. ಹೊರಮೈ ಸ್ವಲ್ಪ ಗಟ್ಟಿಯಾಗಿರೋದ್ರಿಂದ ಹೊರಮೈ ಇರುತ್ತದೆ, ಆದ್ರೆ ಒಳಗಿಂದ ಅದೆಲ್ಲ ಕರಿಗೆ ಬಂದ್ಬಿಡ್ತದೆ. ಅದನ್ನು ಕೂಡ ಸುಲಭವಾಗಿ ಪುಡಿ ಮಾಡ್ಲಿಕ್ಕೆ ಆಗ್ತದೆ, ಅಂದ್ರೆ ಅಷ್ಟು ಅದು ಜೀರ್ಣವಾಗಿರುತ್ತದೆ. ಈಗ 5-6 ತಿಂಗಳಲ್ಲಿ ಇದು ಕಾಂಪೋಸ್ಟ್ ಆಗ್ತದೆ. ಅವಾಗ ಹೇಗಿರ್ತದೆ ಪರಿಸ್ಥಿತಿ ಒಳಗಡೆ? ಇಲ್ಲ, ಅವಾಗ ಅದು ಎಲ್ಲ ಕೊಳೆತು ದುರ್ವಾಸನೆ ಎಲ್ಲ ಹೋಗಿರ್ತದೆ, ಅದು 0 ಆಗಿರ್ತದೆ. ಅಂದ್ರೆ ಸಾಮಾನ್ಯವಾಗಿ ಗೋಮೂತ್ರಗಳಿಗೆಲ್ಲ ಎಷ್ಟು ಗೋಮೂತ್ರಕ್ಕೆಲ್ಲ ಎಷ್ಟು ವಾಸನೆ ಬರುತ್ತೆ ಸಗಣಿಗೆ, ಅಷ್ಟೇ ಅದರಲ್ಲಿ ವಾಸನೆ ಇರುವಂತಹದ್ದು. ಯಾವುದೇ ದುರ್ವಾಸನೆ ಆಗಲಿ ಅಥವಾ ಅದು ನೋಡ್ಲಿಕ್ಕಂತ ಏನು ಹಿಸಿಕೆಯಾಗಿ ಕಾಣುವಂತದ್ದು ಏನು ಇರುವುದಿಲ್ಲ ಅದರೊಳಗೆ. ಈಗ ಹೆಚ್ಚು ಕಮ್ಮಿ 800-1,000 ಲೀಟರ್ ನೀವು ಗೋಮೂತ್ರನ ಬಳಕೆ ಮಾಡಿದ್ರಿ, ಒಂದು 200 ಲೀಟರ್ನಷ್ಟು ಮಜ್ಜಿಗೆ ಉಪಯೋಗಿಸಿದ್ರಿ, ಮತ್ತೆ ಬೆಲ್ಲ ಹಾಕಿದ್ರಿ, ಇದೆಲ್ಲ ಆಗಿ ನಿಮ್ಗೆ ಎಷ್ಟು ಈ ಗೋನಂದ ಜಲ ಸಿಗ್ತದೆ? ಈಗ 800-1,000 ಲೀಟರ್ ಗೋಮೂತ್ರ ಹಾಗೆ ಮಜ್ಜಿಗೆ ಇದನ್ನೆಲ್ಲ ಸೇರಿ ಸಾಮಾನ್ಯ 1,200 ಲೀಟರ್ 1,400 ಲೀಟರ್ ವರೆಗೂ. ಅಂದ್ರೆ ದನ ದೊಡ್ಡ ದೊಡ್ಡ ದನ ಇದ್ರೆ ಸ್ವಲ್ಪ ಹೆಚ್ಚಿಗೆ ಹಾಕಬೇಕಾಗ್ತದೆ, ಸಣ್ಣ ದನ ಇದ್ರೆ ಸ್ವಲ್ಪ ಕಡಿಮೆ ಪ್ರಮಾಣ. 6 ಅಡಿ ಉದ್ದದ ಟ್ಯಾಂಕ್ ನಲ್ಲಿ ಇಷ್ಟು ಹಿಡಿತದೆ? ಹಾ, ಹಿಡಿತದೆ ಒಂದು. ಹಾ, ಪೂರ್ತಿ ಆಗುತ್ತದೆ, ಪೂರ್ತಿ ಆಗ್ತದೆ. ಈ ದನ 6 ಅಡಿಗಿಂತ ಉದ್ದಕ್ಕೆ ಇರುವುದಿಲ್ಲ? ಇಲ್ಲ, ನಮ್ಮಲ್ಲಿ ಸಾಮಾನ್ಯ 6 ಅಡಿನೆ. ಇದಕ್ಕೆ ಸ್ವಲ್ಪ ದೊಡ್ಡದು ಮಾಡಬೇಕು. ಹಾ, ಇಲ್ಲ, ಅದು ಸ್ವಲ್ಪ ಹಿಂಗೆ ಸತ್ತ ನಂತರ ಅದು ಕಾಲೆಲ್ಲ ಹಿಂಗೆ ಮುದ್ದಿ ಆಗ್ಬಿಡ್ತದೆ, ಕೂತ್ಕೊಳ್ತದೆ, ತೊಂದರೆ ಆಗುವಂತೆ. ಅದನ್ನ ಲಿಫ್ಟ್ ಅಲ್ಲಿ ಎತ್ತಿ ಹಾಕ್ಬೇಕು? ಹಾ, ದೊಡ್ಡ ದೊಡ್ಡ ದನ ಇದ್ರೆ ಲಿಫ್ಟ್ ಅಲ್ಲಿ ಹಾಕ್ತೇವೆ ನಾವು. ಸಣ್ಣ ಮಿನಿ GCB ಇದೆ ನಮ್ದು, GCB ಇಂದ ಅದನ್ನ ಎತ್ತಿ ಹಾಕ್ತೇವೆ. ಯಾಕೆಂದ್ರೆ 4 ಜನರ ಹತ್ರ ಆಗುದಲ್ಲ ಅದು, ಸುಮಾರು 300-400 ಕೆಜಿಯಷ್ಟು ತೂಕ ಇರ್ತದೆ. ಸರಿ, ಈಗ 6 ತಿಂಗಳ ನಂತರದ ಕೆಲಸ ಏನು? 6 ತಿಂಗಳ ನಂತರ ಅದನ್ನ ಮತ್ತೆ ಫಿಲ್ಟರ್ ಮಾಡ್ತೇವೆ. ಅದಕ್ಕೆ ಹೊರಗಡೆ ಔಟ್ಲೆಟ್ಗೆ ಅದು ಫಿಲ್ಟರ್ ಹಚ್ಚಿ ಅದನ್ನ ಡ್ರಮ್ಗಳಲ್ಲಿ ಸಂಗ್ರಹ ಮಾಡಿ ಇಡುವುದು. ಒಂದು ಸಾವಿರ ಲೀಟರ್ ಬ್ಯಾರೆಲ್ ಒಳ್ಳಿ ಅದನ್ನ ಸಂಗ್ರಹ ಮಾಡಿ ಇಡುವಂತ ಒಂದು ವ್ಯವಸ್ಥೆ ಮಾಡ್ಕೊಳ್ಬೇಕಾಗ್ತದೆ. ಅದರ ಬಳಕೆ ಹೇಗೆ ತೋಟಕ್ಕೆ? ಈಗ ಅದನ್ನ ನಾವು ವರ್ಷಕ್ಕೆ ಎರಡು ಬಾರಿ ಈ ತೋಟದಲ್ಲಿ ಈಗಾಗಲೇ ಬಳಕೆ ಮಾಡ್ತಾ ಇದ್ದೇವೆ. ಸಾಧಾರಣ ಡಿಸೆಂಬರ್ ಟೈಮ್ನಲ್ಲಿ ಒಂದು ಸಲ, ಹಾಗೆ ಜೂನ್ ಅಲ್ಲಿ ಒಂದು ಸಲ. ಒಂದೊಂದು ಅರ್ಧ ಲೀಟರ್ ಅಂದ್ರೆ 500 ಮಿಲಿಯಷ್ಟು ಈ ಗುಣದ ಜಲವನ್ನ ಅಡಿಕೆ ಗಿಡಗಳಿಗೆ ಹಾಕುವಂತದ್ದು. ಒಂದು ನೇರವಾಗಿ ಹಾಕುವಂತದ್ದು ಡೈಲ್ಯೂಟ್ ಮಾಡಿ ಹಾಕ್ತದೆ. ಈಗ ಡೈಲ್ಯೂಟ್ ಮಾಡಿ ಹಾಕಿದ್ರೆ ಒಳ್ಳೆಯದು, ಆದರೆ ಈಗ ನೆಲ ತೇವಾಂಶ ಇರುವಂತ ಸಂದರ್ಭದಲ್ಲಿ ಅದನ್ನ ನೇರವಾಗೂ ಹಾಕ್ಬಹುದು. ಈಗ ಈ ಜೂನ್ ಟೈಮ್ನಲ್ಲಿ ಸಣ್ಣ ಮಳೆ ಬೀಳುವಂತ, ದೊಡ್ಡ ಮಳೆ ಅಲ್ಲ, ಸಣ್ಣ ಮಳೆ ಬೀಳುವಂತ ವೇಳೆಯಲ್ಲಿ ನೇರವಾಗಿ ಅದನ್ನು ಹಾಕಬಹುದು. ಆಗ ಮಳೆಯಿಂದ ಅದು ತನಗೆ ಬೇಕಾದಷ್ಟು ನೀರು ಅದು ಮಿಶ್ರಣವಾಗಿ ಭೂಮಿಗೆ ಇಂಗುತ್ತದೆ. ವರ್ಷಕ್ಕೆ ಎರಡು ಸತಿ ಕೊಟ್ಟರೆ ಒಳ್ಳೆ, ಹಾ ವರ್ಷಕ್ಕೆ ಎರಡು ಸಲ ಒಳ್ಳೆಯದು. ಈಗ ಒಂದು ಗಿಡಕ್ಕೆ ಒಂದು ಲೀಟರ್ ಬೇಕು, ಅರ್ಧ ಲೀಟರ್? ಹಾ ಅರ್ಧ ಲೀಟರ್ ಕೊಡ್ತೇವೆ ಒಂದು ಸಲ, ಅಂದ್ರೆ ಒಂದು ಗಿಡಕ್ಕೆ ಒಂದು ಲೀಟರ್ ಬೇಕು, ವರ್ಷಕ್ಕೆ ಒಂದು ಲೀಟರ್ ಬೇಕು. ಯಾವ ರೀತಿ ಒಂದು ಪರಿವರ್ತನೆ ಅಥವಾ ಬದಲಾವಣೆ ಆಗ್ತದೆ ಗಿಡಗಳಲ್ಲಿ? ಅದು ಸಾಮಾನ್ಯ ಉಳಿದ ಈ ಸಗಣಿ ಇತ್ಯಾದಿ ಗೊಬ್ಬರಗಳ ಬಳಕೆಗಳಿಗಿಂತ ಬಹಳ ಉತ್ತಮವಾದ ಒಂದು ಫಲಿತಾಂಶ ನಮ್ಗೆ ಕೊಟ್ಟಿದೆ. ಅದೀಗ ಮೊದಲು ನಾವು ಸಾವಯವ ಅಂದ್ರೆ ಸಗಣಿ ಸಾಂಪ್ರದಾಯಿಕವಾಗಿ ಏನು ಕೃಷಿ ಬೆಳೀತಾ ಇದ್ವ, ಅದಕ್ಕಿಂತ ಒಂದು ಉತ್ತಮವಾದ ಒಂದು ಫಲಿತಾಂಶ ನಮ್ಗೆ ಕೊಟ್ಟಿದೆ ಅದು. ಮತ್ತೆ ಇದರಿಂದ ನಮಗೆ ಕೂಲಿಗಳ ಖರ್ಚು ಬಹಳ ಕಡಿಮೆ ಆಗ್ತದೆ, ಹಾಗಾಗಿ ಇದು ಒಳ್ಳೆ ಒಂದು ಫಲಿತಾಂಶ ಕೊಟ್ಟಿದೆ ನಮಗೆ. ಈಗ ಇದನ್ನ ಮಾತ್ರ ಕೊಟ್ಟರೆ ಸಾಕಾಗ್ತದೆ ಅಥವಾ ಪೂರಕವಾಗಿ ಬೇರೆ ಎರೆಗೊಬ್ಬರ ಕಾಂಪೋಸ್ಟ್ ಏನಾದ್ರು ಕೊಡ್ಬೇಕಾಗ್ತದೆ? ಈಗ ಇದನ್ನ ನಾವು ಲ್ಯಾಬ್ನಲ್ಲಿ ಇದನ್ನ ಪರೀಕ್ಷೆಯನ್ನು ಕೂಡ ಮಾಡಿದ್ದೇವೆ. ಪರೀಕ್ಷೆ ಮಾಡಿದ ಸಂದರ್ಭದಲ್ಲಿ ಅದರಲ್ಲಿ ಸಾಕಷ್ಟು ಸಸ್ಯ ಪೋಷಕಾಂಶಗಳು ಇದೆ ಹೇಳುವುದನ್ನ ಅವರು ನಮಗೆ ರಿಪೋರ್ಟ್ ಕೊಟ್ಟಿದ್ದಾರೆ ಲ್ಯಾಬ್ನವರು. ಅಂದ್ರೆ ಇದಕ್ಕೆ ಬೇಕಾಗುವಂತ ಇದು ಮ್ಯಾಗ್ನೀಷಿಯಂ ಆಗಲಿ ಕ್ಯಾಲ್ಸಿಯಂ ಆಗಲಿ, ಹಾಗೆ ಪ್ರತಿಯೊಂದು ಈ ಸಸ್ಯ ಪೋಷಕಾಂಶಗಳು ಏನು ಜಿಂಕ್ ಆಗಲಿ ಬೋರಾನು ಇತ್ಯಾದಿ ಎಲ್ಲ ಒಂದು ಸಸ್ಯ ಪೋಷಕಾಂಶಗಳು ಅದರಲ್ಲಿ ಒಳಗೊಂಡಿರುತ್ತದೆ. ಅದರಿಂದ ಇದಕ್ಕೆ ಇದರನ್ನ ಬಳಸುವುದರಿಂದ ಬೇರೆ ಯಾವುದೇ ರಾಸಾಯನಿಕವನ್ನಾಗಲಿ ಅಥವಾ ಇನ್ಯಾವುದೇ ಕೊಡುವ ಒಂದು ಅಗತ್ಯ ಇಲ್ಲ ಅಂತ ನಮ್ಗಂತ ಅನಿಸ್ತಾ ಇದೆ. ಜನರ ಒಂದು ಪ್ರತಿಕ್ರಿಯೆ ಹೇಗಿದೆ ಅಂದ್ರೆ, ಈಗ ಗೋವನ್ನ ಸಾಮಾನ್ಯವಾಗಿ ಲಕ್ಷ್ಮಿ ಅಂತೇಳಿ ಪೂಜಿಸ್ತೀವಿ, ಮತ್ತೊಂದೆಲ್ಲ ಮಾಡ್ತೀವಿ, ಸತ್ತ ನಂತರ ಅದು ಕೂಡ ಮಣ್ಣಾಗುವಂತಹದ್ದು, ಅದನ್ನ ಈ ಗೊಬ್ಬರವಾಗಿ ಬಳಕೆ ಮಾಡುವಲ್ಲಿ ಜನರ ಒಂದು ಪ್ರತಿಕ್ರಿಯೆ ಹೇಗಿದೆ? ಮೊದಲು ನಾವು ಪ್ರಾರಂಭಿಸಿದ್ದು ಇಲ್ಲಿ ನಮ್ಮ ಹೈವೇಗಳಲ್ಲಿ ಸಾಕಷ್ಟು ದನಗಳು ಸಾಯ್ತಾ ಇದ್ವು ಆಕ್ಸಿಡೆಂಟ್ ಆಗಿ. ಅದನ್ನ ತಂದು ಸುಲಭದಲ್ಲಿ ನಾವು ಇದನ್ನು ಬಳಸಬಹುದು ಅಂತ ಒಂದು ವಿಚಾರ ಮಾಡಿಕೊಂಡು ಇದನ್ನು ಫಸ್ಟ್ ಪ್ರಾರಂಭವನ್ನು ಮಾಡಿದ್ರು. ಕೊನೆಗೆ ನಮಗೆ ಸಮಸ್ಯೆ ಎದುರಾಯ್ತು. ಏನಕ್ಕೆ ಹೇಳಿದ್ರೆ ಅಲ್ಲಿ ದನ ಆದಿ ಮಾಲೀಕರು ಯಾರೋ ಇರ್ತಾರೆ, ಅಪಘಾತ ಆಗಿರ್ತದೆ, ಆದರೆ ನಾವು ಹೋಗಿ ತರುವ ಅಂದ್ರೆ ಅದ್ರ ಮಾಲೀಕರು ಯಾರೋ ಇದ್ದಿರ್ತಾರೆ. ಒಂದು ವೇಳೆ ಅಲ್ಲಿ ಹೋಗಿ ಮಾಲೀಕರಿಗೆ ಕೇಳಿದ್ರು ಇಲ್ಲ ನಾವು ಇದನ್ನು ಕೊಡುವುದಿಲ್ಲ ಅಂತ ಹೇಳೋದು, ಸಾಕಷ್ಟು ನಮಗೆ ವಿರೋಧವನ್ನ ಒಂದು ವರ್ಷದ ವ್ಯಕ್ತಪಡಿಸಿದರು. ಇದರಿಂದ ನಮಗೆ ಸ್ವಲ್ಪ ಸಮಸ್ಯೆ ಆಯಿತು. ಆದರೆ ನಾವು ಸಾಕಷ್ಟು ಜನರಿಗೆ ಈ ಬಗ್ಗೆ ತಿಳಿಸಿ ಹೇಳಿ, ಇದು ಒಂದು ಗೊಬ್ಬರ ತಯಾರು ಮಾಡುವ ಒಂದು ಉದ್ದೇಶನೂ ಅಲ್ಲ, ಇದು ಸತ್ತ ದನಗಳಿಗೆ ಒಂದು ಸಂಸ್ಕಾರವನ್ನು ಮಾಡುವಂತ ಒಂದು ಕ್ರಿಯೆಯು ಕೂಡ ಹೌದು ಇದು. ಯಾಕೆಂದ್ರೆ ಇಲ್ಲಿ ತಗೊಂಡೋಗಿ ಹೊಲದ ಬದಿಯೆಲ್ಲ ಎಲ್ಲೋ ದನವನ್ನ ಬಿಸಾಕಿರ್ತಾರೆ, ಎಲ್ಲ ರೈತರು ಮಣ್ಣಲ್ಲಿ ಹಾಕುವುದಿಲ್ಲ, ಅದರಿಂದ ಸಾಂಕ್ರಾಮಿಕ ರೋಗ ಬರ್ತದೆ, ನಾಯಿ ನರಿಗಳು ತಿಂದು ಹೋಗ್ತದೆ. ಅಂತ ಒಂದು ಗೋವು ಅಂದ್ರೆ ದೇವರು ಅಂತ ಹೇಳ್ತಾರೆ, ಅಂತ ಅದಕ್ಕೆ ನಾವು ಸಂಸ್ಕಾರನೂ ಒಂದು ಕೊಟ್ಟ ಒಂದು ಇದಾಗ್ತದೆ ನಮ್ಗಂತ. ಅದನ್ನು ಸಾಕಷ್ಟು ಜನರಲ್ಲಿ ನಾವು ತಿಳಿಸಿ ಹೇಳಿದಾಗ ಈಗ ಒಳ್ಳೆ ಒಂದು ಜನರಿಂದ ಒಂದು ಪ್ರೋತ್ಸಾಹ ಸಿಗ್ತಾ ಇದೆ. ದನ ಸತ್ತ ತಕ್ಷಣದಲ್ಲಿ ನಮಗೆ ಫೋನ್ ಕರೆ ಮಾಡಿ ಈ ಸತ್ತಿದೆ ತಗೊಂಡು ಹೋಗಿ ಅಂತ ಹೇಳಿ ಬಂತ ಒಂದು ಇದು ನಿರ್ಮಾಣ ಆಗಿದೆ. ಈಗ ಎಷ್ಟು ಪ್ರಮಾಣದಲ್ಲಿ ಈ ಗೊಬ್ಬರ ಉತ್ಪಾದನೆ ಮಾಡಿದೀವಿ? ಒಂದಷ್ಟು ಜನ ರೈತರೆಲ್ಲ ಸಂಘಟಿತರಾಗಿ ನೀವು ಮಾಡ್ತಾ ಇರುವಂತದ್ದು? ಈಗ ನಾನು ಒಂದು 5 ಟ್ಯಾಂಕ್ಗಳನ್ನು ಕಟ್ಟಿದ್ದೇನೆ. ಅದು 5 ಟ್ಯಾಂಕ್ ಯಾವಾಗಲೂ ತುಂಬಿರುತ್ತದೆ ನಮ್ದು, ಅಂದ್ರೆ 5 ತಿಂಗಳಿಗೆ ಅದನ್ನು ತೆಗಿತೇವೆ, ಮತ್ತೆ ಅದರಲ್ಲಿ ಮತ್ತೆ ದನ ಸಿಕ್ಕಿದಾಗ ಅದನ್ನು ತಂದು ಹಾಕಿರ್ತೇವೆ. ಹೆಚ್ಚು ಅಂದ್ರೆ ಒಂದು 15 ದಿವಸ 20 ದಿವಸ ಒಳಗೆ ಒಮ್ಮೆ ಎಲ್ಲೋ ದನ ಹೋಗಿರ್ತದೆ, ನಮಗೆ ಫೋನ್ ಕರೆ ಮಾಡಿ ಹೇಳ್ತಾರೆ. ಇದಕ್ಕೆ ಕಾನೂನು ಏನಾದ್ರೂ ತೊಡಕಿತ್ತ? ಕಾನೂನಿನ ತೊಡಕು ಏನು ನಮಗೆ ಇವರಿಗೇನು ಆಗಿಲ್ಲ, ಅಬ್ಜೆಕ್ಷನ್ ಹಾಕಲಿಲ್ಲ. ಯಾಕೆಂದ್ರೆ ಅದು ನಮ್ಮ ಜಮೀನಿನಲ್ಲಿ ನಾವು ಮಾಡಿರ್ತೇವೆ, ಅದರಿಂದ ಬೇರೆಯವರಿಗೆ ತೊಂದರೆ ಆಗುದಾಗ್ಲಿ ಅಥವಾ ಅದರ ವಾಸನೆ ಬರುವುದು ಇತ್ಯಾದಿ ತೊಂದರೆ ಯಾವುದು ಜನರಿಗೆ ಆಗ್ಲಿಲ್ಲ. ಅದರಿಂದ ಗ್ರಾಮ ಪಂಚಾಯತ್ ಪರ್ಮಿಷನ್ ಅಂತದೇನು ಇದು ಮಾಡಿಲ್ಲ. ಈಗ ಇದರ ಒಂದು ಉಪಯೋಗದ ಬಗ್ಗೆ ಹೇಳಿ, ಈಗ ಅಡಿಕೆ ತೋಟ ಆಯ್ತು, ಈಗ ಭತ್ತದ ಕೃಷಿಗೋ ಅಥವಾ ಇನ್ನಿತರ ತರಕಾರಿ ಬೆಳೆಗಳಿಗೂ ಇದರ ಬಳಕೆ ಮಾಡಿ ನೋಡಿದ್ದೀಯಾ? ಹೌದು, ಭತ್ತದಲ್ಲೂ ಒಳ್ಳೆ ಉತ್ತಮ ಒಂದು ನಮ್ಗೆ ಫಲಿತಾಂಶ ಸಿಕ್ಕಿದೆ. ಇದು ಅಂದ್ರೆ ಭತ್ತ ಈ ಕಾಳು ಕಟ್ಟುವ ಒಂದು ಇದು ಸಂಖ್ಯೆ ಹೆಚ್ಚಾಗ್ತದೆ, ಅಂದ್ರೆ ಜೊಳ್ಳು ಅಂತ ಹೇಳ್ತೇವಲ್ಲ, ಜೊಳ್ಳು ಆಗುವುದು ಕಡಿಮೆ ಆಗ್ತದೆ. ಮತ್ತೆ ಒಳ್ಳೆ ಅದಕ್ಕೆ ಏನು ಮರಿ ಹೊಡೆಯುದು ಅಂತ ಹೇಳ್ತೇವಲ್ಲ, ಹುರುಳು ಹೊಡೆಯುವುದು, ಅದು ಒಳ್ಳೆ ಇದಾಗ್ತದೆ ಭತ್ತದಲ್ಲಿ. ಈಗ ನಾವು ಉಳಿದ ಎಲ್ಲ ಈ ಸಗಣಿ ಗೊಬ್ಬರ ಹಾಕುವುದನ್ನೂ ಕಡಿಮೆ ಮಾಡಿದ್ದೇವೆ, ಇದರಿಂದ ಇದರ ಬಳಕೆಯನ್ನೇ ಮಾಡ್ತಾ ಇದ್ದೇವೆ. ಖರ್ಚು ಎಷ್ಟು ಮಟ್ಟಿಗೆ ಕಡಿಮೆ ಆಗಿದೆ? ಖರ್ಚು 50% ನಮ್ಗಿಂತ ಕಡಿಮೆ ಆಗಿದೆ. ಉಳಿದ ಗೊಬ್ಬರಗಳ ಅದನ್ನು ವಿಲೇವಾರಿ ಮಾಡುವುದು, ಅದನ್ನು ಹಾಕುವುದು, ಮುಚ್ಚುವುದು ಎಲ್ಲ ಬಹಳ ಕೆಲಸ. ಆದ್ರೆ ಇದು ಬಹಳ ಕಡಿಮೆ ಖರ್ಚಿನಲ್ಲಿ ಇದು ಆಗುವಂತದ್ದು. ಅಲ್ಲ, ಗೊಬ್ಬರದ ಖರ್ಚಿನಲ್ಲಿ ಬಳಕೆ ಕಡಿಮೆ ಆಗಿದೆಯಾ? ಗೊಬ್ಬರದ ಖರ್ಚಿನಲ್ಲಿ ಬಳಕೆ ಕಡಿಮೆ ಆಗಿದೆ. ಹೌದು, ರಾಸಾಯನಿಕವನ್ನು ಮೊದಲಿಂದಲೂ ಬಳಸ್ತಾ ಇರಲಿಲ್ಲ ನಾವು. ಹಾ, ಉಳಿದ ಈ ಹಟ್ಟಿ ಗೊಬ್ಬರವು ಇವತ್ತಿನ ದಿನದಲ್ಲಿ ಅದು ತುಂಬಾ ಇದಾಗಿದೆ. ಈಗ ಅದು ಸಿಗ್ತಾ ಇಲ್ಲ, ಗುಣಮಟ್ಟನೂ ಇಲ್ಲ, ಮತ್ತೆ ಅದು ಸಿಗ್ತಾನೂ ಇಲ್ಲ. ಯಾಕೆಂದ್ರೆ ದನ ಸಾಕುವವರ ಸಂಖ್ಯೆ ಕಡಿಮೆ ಆಗಿದ್ರಿಂದ ಇದನ್ನು ನಾವು ಮಾರಾಟಕ್ಕೆ ತಂದು ಇದನ್ನು ಉಪಯೋಗ ಮಾಡುವುದು ತುಂಬಾ ಇವತ್ತು ಈ ದಿವಸದಲ್ಲಿ ತುಂಬಾ ದುಬಾರಿ ಆಗ್ತಾ ಇತ್ತು. ಹಾಗಾಗಿ ಅದರ ಬಳಕೆ ನಮಗೆ ಸಂಪೂರ್ಣವಾಗಿ ನಿಲ್ಲಿಸಿಬಿಟ್ಟಿದ್ದೇವೆ ನಾವು. ಈಗ ಒಂದು 300 ಕಿಲೋ ತೂಗುವಂತ ಒಂದು ಸತ್ತ ದನದ ಒಂದು ಗೋ ನಂದಾಜಲ ಮಾಡುವುದಿದ್ರೆ ಎಷ್ಟು ಪ್ರಮಾಣದಲ್ಲಿ ನಿಮಗೆ ಗೋ ನಂದಾಜಲ ಸಿಗ್ತದೆ, ಮತ್ತು ಎಷ್ಟು ಎಕರೆ ಪ್ರದೇಶಕ್ಕೆ ಇದನ್ನು ಬಳಕೆ ಮಾಡಬಹುದು? ಈಗ ಸಾಮಾನ್ಯ ಒಂದು 300 ಕೆಜಿ 350-400 ಕೆಜಿ ವರೆಗೆ ಇರ್ತದೆ ಒಂದು ದನ. ಒಂದು 1000-1200 ಲೀಟರ್ ವರೆಗೆ ಅದಕ್ಕೆ ಗೋ ನಂದಾಜಲ ಸಿಗ್ತದೆ. ಇದನ್ನ ಅದೇ ಗಿಡಗಳಿಗೆ ಒಂದೊಂದು ಲೀಟರ್ ನಂತೆ, ಸಾಮಾನ್ಯ 1-2 ಎಕರೆ 3 ಎಕರೆ ಜಾಗಗಳಿಗೆ ತೋಟ, ಅಡಿಕೆ ತೋಟ ಆದರೆ ಇದನ್ನು ಇದು ಮಾಡ್ಬೋದು. ಭತ್ತಕ್ಕೂ ಹಾಗೆ, ಭತ್ತಕ್ಕೂ ನಾವು ಅದನ್ನು ಸಿಂಪರಣೆನೂ ಕೂಡ ಮಾಡ್ಬೋದು, ಅಥವಾ ಮಣ್ಣಿನಲ್ಲಿಯೂ ಕೂಡ ಅದನ್ನು ಬೆರೆಸ್ಬೋದು. ಕಬ್ಬಿನ ಕೃಷಿಯನ್ನು ಕೂಡ ನೀವು ಮಾಡ್ತಾ ಇದ್ದೀರಿ? ಕಬ್ಬು ಅನ್ಸುತ್ತೆ ಸ್ವಲ್ಪ ಮಾಡ್ತಾ ಇದ್ದೇವೆ. ಹಾ, ಕಬ್ಬನ್ನು ಕೂಡ ಈ ಗೊಬ್ಬರದಿಂದಲೇ ನಾವು ಬೆಳೀತಾ ಇದ್ದೇವೆ. ಇಲ್ಲೆಲ್ಲ ಆಲೆ ಮನೆ ಹಬ್ಬ ಅಂತೆಲ್ಲ ಮಾಡೋದಿದೆಯಾ? ಹಾ, ಇದೆ ನಮ್ಮಲ್ಲಿ ಮಾಡ್ತಾ ಇದ್ದೇವೆ. ಅದರ ಬಗ್ಗೆ ಹೇಳಿ ನಮ್ಮ ಕೇಳುಗರಿಗೆ, ಏನಿದೆ ಆಲೆ ಮನೆ ಹಬ್ಬ ಅಂದ್ರೆ ವಿಶೇಷತೆ ಏನು? ಆಲೆ ಮನೆ ಹಬ್ಬ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಈ ಆಲೆ ಮನೆ ಅಂದ್ರೆ ಏನು ಅಂತ ಇಂದಿನ ಜನಾಂಗಕ್ಕೆ ಗೊತ್ತಿಲ್ಲ. ಹಿಂದೆಲ್ಲ ಹಳ್ಳಿ ಹಳ್ಳಿಗಳಲ್ಲಿ ಮನೆ ಮನೆಗಳಲ್ಲೆಲ್ಲ ಕಬ್ಬು ಬೆಳೀತಾ ಇದ್ರು. ಗಾಣವನ್ನು ಹೂಡಿ ಅಲ್ಲಿ ಕಬ್ಬಿನ ರಸವನ್ನು ತೆಗೆದು ಹಾಲನ್ನು ಕುಡಿದು ಆ ಒಂದು ಸಂಪ್ರದಾಯ ಹಿಂದಿನಿಂದ ಇತ್ತು. ಇತ್ತೀಚೆಗೆ ಅದೆಲ್ಲ ಮರೆಯಾಗಿ ಹೋಗಿದೆ. ಹಾಗಾಗಿ ಇಂದಿನ ಹೊಸ ತಲೆಮಾರುಗಳಲ್ಲಿ ಇದರ ಒಂದು ಇದಾಗಲಿ ಅಂತ ಹೇಳ್ಕೊಂಡು ಈಗ ಏನು ಮಾಡ್ತಾರೆ, ಕಬ್ಬು ಬೆಳೆದಂಥ ರೈತರಿಂದ ಅದನ್ನು ಖರೀದಿ ಮಾಡಿ ತಂದು ಅಂದರೆ ಊರುಗಳ ಒಂದು ಜಾಗದಲ್ಲ ಗಾಣವನ್ನು ಹೂಡಿ ಅದನ್ನು ಮಾಡುವಂಥ ಒಂದು ಇದನ್ನು ಮಾಡಿಕೊಂಡಿದ್ದಾರೆ. ಈಗ ಒಂದು ರೀತಿಯ ಕುಟುಂಬದ ಸ್ನೇಹಿತರೆಲ್ಲ ಬಂದು ಸೇರ್ಕೊಳ್ಳೋದು, ಎಲ್ಲ ಊರಿನ ಎಲ್ಲ ಜನ ಇವರು ಬಂದು ಸೇರ್ತಾರೆ. ಅಲ್ಲಿ ಸೇರಿ ಒಂದು ಒಳ್ಳೆ ಹಬ್ಬದ ವಾತಾವರಣ ಆಗ್ತದೆ ಅಂತ. ಬಹಳ ಸಂತೋಷ ಸುಬ್ರಹ್ಮಣ್ಯ ಭಟ್ ಅವರೇ. ಸಾಂಪ್ರದಾಯಿಕವಾಗಿ ಕೃಷಿ ಮಾಡುವುದರ ಜೊತೆ ಜೊತೆಗೆ ಒಂದು ಹೊಸ ಚಿಂತನೆಯಲ್ಲಿ ಈ ಒಂದು ಗೋನಂದ ಜಲ ಎನ್ನುವಂಥದ್ದನ್ನು ಮಾಡಿಕೊಂಡು ಸಾವಯವ ಕೃಷಿಗೆ ಪೂರಕವಾಗಿ ಮಾಡ್ತಾ ಇದ್ದೀರಿ. ನಿಮ್ಮ ಅನುಭವನ ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಜೇನು ಕೃಷಿ ಮತ್ತು ಗೋನಂದ ಜಲ ತಯಾರಿ ಕುರಿತು ಸುಬ್ರಹ್ಮಣ್ಯ ಭಟ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ನಮಸ್ಕಾರ, ನಾನು ನಿಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್, ಕರ್ನಾಟಕ ರಾಜ್ಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ. ಕರ್ನಾಟಕದ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಶ್ರೀ ಸಿದ್ದರಾಮಯ್ಯ ಸಾಹೇಬರು, ಅದೇ ರೀತಿ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ಕರ್ನಾಟಕದ ಎಲ್ಲ ನನ್ನ ಮನೆಯ ಗೃಹಲಕ್ಷ್ಮಿಗಳಿಗೆ ಒಂದು ಅದ್ಭುತವಾದಂಥ ಅತ್ಯುತ್ತಮ ಯೋಜನೆಯನ್ನು ತಂದಿದ್ದಾರೆ, ಅದೇ ನಿಮ್ಮ ಗೃಹಲಕ್ಷ್ಮಿ. ಈ ಯೋಜನೆಯು ಬಡತನದ ರೇಖೆಗಿಂತ ಕೆಳಗಿರುವ ನಮ್ಮ ರಾಜ್ಯದ 1,23,00,000 ಕುಟುಂಬದ ಯಜಮಾನಿಗಳಿಗೆ ಆರ್ಥಿಕವಾಗಿ ಸಬಲೀಕರಣ ಮಾಡಲಿಕ್ಕೆ ಅಥವಾ ಸ್ವಾಭಿಮಾನದಿಂದ ಜೀವನವನ್ನು ನಡೆಸಿಕೊಡಲಿಕ್ಕೆ ಒಂದು ದಾರಿಯಾಗಿದೆ ಅಂತಂದರೆ ತಪ್ಪಾಗಲಿಕ್ಕಿಲ್ಲ. ನನ್ನ ಹೆಸರು ರೇಖಾ ಸಂತೋಷ್ ನಾವಿ ಅಂತ. ಗೃಹಲಕ್ಷ್ಮಿ ಯೋಜನೆ ಬಂದಾಗಿಂದ ನನಗೆ ಬಹಳ ಅನುಕೂಲವಾಗಿದೆ. ನನ್ನ ಹೆಸರು ಈಶ್ವರಿ ಗಂಜೇರಿ, ಟೈಲರಿಂಗ್ ಕೆಲಸ ಮಾಡ್ತೀವಿ. ಹೊಲಿಗೆದು ಏನ್ ಬಿ ದಾರ ಸೂಜಿ ಏನ್ ಬಿತ್ತಂದ್ರೆ ಅದಕ್ಕೂ ಹೆಲ್ಪ್ ಆಗ್ಯದ, ಮಕ್ಕಳ ಎಜುಕೇಶನ್ ಬಿ ಹೆಲ್ಪ್ ಆಗ್ಯದ. ಇವತ್ತು ನಾವು ನುಡಿದಂತೆ ನಡೆದಿದ್ದೇವೆ, ನಿಮ್ಮ ಪ್ರೀತಿ ವಿಶ್ವಾಸವನ್ನ ಉಳಿಸಿಕೊಂಡಿದ್ದೇವೆ. ಪ್ರಕಟಣೆ, ಕರ್ನಾಟಕ ಸರ್ಕಾರ. ಈಗ ಒಂದು ಭಕ್ತಿಗೀತೆ ಕೇಳೋಣ. ಹಾಡಿದ್ದಾರೆ ಪುತ್ತೂರು ನರಸಿಂಹ ನಾಯ್ಕ, ರಚನೆ ಪ್ರಾಣೇಶ ವಿಠಲರು. ಶರಣು ನಿನ್ನ ಚರಣ ಕಮಲಗಳಿಗೆ ಶಿವ ಶಿವ, ಶರಣು ನಿನ್ನ ಚರಣ ಕಮಲಗಳಿಗೆ ಶಿವ ಶಿವ. ಕರವ ಪಿಡಿದು ಸುಮತಿ ಇತ್ತು ಒರೆಯೋ ಶಿವ ಶಿವ, ಕರವ ಪಿಡಿದು ಸುಮತಿ ಇತ್ತು ಒರೆಯೋ ಶಿವ ಶಿವ. ಶರಣು ನಿನ್ನ ಚರಣ ಕಮಲಗಳಿಗೆ ಶಿವ ಶಿವ, ಶರಣು ನಿನ್ನ ಚರಣ ಕಮಲಗಳಿಗೆ ಶಿವ ಶಿವ.